Señor, anuncia, Señor. Y un aro de ella dice: Nada, no te tengo. Tengo un cuerno de carbono, no te lo digo, no te lo ಒಂದು ಪರಾಜಕ್ಷೇತ್ರವನ್ನು ನೋಡಿ ಮತ್ತೆ ಇವರು ಆರು ಜನ ಬ್ರಾಹ್ಮಣರು ಹೋಗಿ ಒಬ್ಬ ಕ್ಷತ್ರಿಯನ್ನು ಹೋಗ್ತಾರೆ ವಿದ್ಯೆಯನ್ನು ಕಲಿಯುತ್ತೆ ಅಂತ ಮಧ್ಯ ಮಗನ ಶಾಸ್ತ್ರ ಇನ್ನೊಬ್ಬರನ್ನ ಗುರುವಾಗಿ ಸಜೆಸ್ಟ್ ಮಾಡಿದೆ ಬೇರೊಬ್ಬ ಗುರುವಿನ ಜೊತೆಗೆ ನಾನು ಹೋಗಿ ಇವರನ್ನು ಅಯ್ಯನ್ನು ಕರ್ಕೊಂಡೋಗಿ ಒಟ್ಟಿಗೆ ಅಧ್ಯಯನ ಮಾಡೋಣ ವಿಶ್ವಾಸ ವಿದ್ಯೆ ಅಂದ್ರೆ ಏನು ಅಂತ ಕೇಳೋಣ ಹೀಗೆ ತೀರ್ಮಾನ ಮಾಡಿ ನಾನು ಹೋಗಿ ಮಂಚು ಅಂತ ಹೇಳಿದ ನಾನು ಇದನ್ನ ಚೆನ್ನಾಗಿ ತಿಳಿದಿಲ್ಲ ನನಗೂ ವೈಶ್ವಾನ ವಿದ್ಯೆಯಲ್ಲಿ ಪೂರ್ತಿಯಾಗಿ ಗೊತ್ತಿಲ್ಲ ಆದರೆ ನಮಗೆ ಒಂದು ವಿಷಯ ಗೊತ್ತಿದೆ ಏನು ಅಂದ್ರೆ ಅಶ್ವಪತಿರುವೈ ಎನ್ನುವಂತಹ ಕೈಕೇಯ ಒಬ್ಬ ರಾಜ ಇದ್ದ ಅಶ್ವಪತಿ ಕೈಕೇಯ ದೇಶದ ರಾಜ ಅವನು ಸಂಪ್ರತಿ ಇವ ಮಹಾತ್ಮಾನ ವೈಶ್ವಾನ ಅಡಿಗೆ ಅವನು ವೈಶ್ವಾನ ವಿದ್ಯೆಯಲ್ಲಿ ಪುಟ್ಟ ವಿದ್ವಾಂಸ ನಾವೆಲ್ಲರೂ ಅವನು ತಿಳ್ಕೊಂಡ ಅಶ್ವಪತಿ ಕೈಕೇಯ ಈ ಹೆಸರು ನೋಡಿದರೆ ಇದು ರಾಮಾಯಣ ಕಾಲದ ವಿಷಯ ಅಂತ ಕಾಣುತ್ತೆ ಯಾಕೆಂದ್ರೆ ಅಶ್ವಪತಿ ಎನ್ನುವ ರಾಜ ಕೈಕೇಯಿಯ ಅಪ್ಪ ರಾಮಾಯಣದಲ್ಲಿ ಕೈಕೇಯಿಯ ತಂದೆ ಹೆಸರು ಅಶ್ವಪತಿ ಇದ್ರು ಇರಬಹುದು ಅದೇ ಅಶ್ವಪತಿ ಇದ್ರು ಇರಬಹುದು ಅಥವಾ ಆ ಹೆಸರನ್ನ ಕೈಕೇಯಿ ದೇಶದ ಬೇರೆ ರಾಜ ಅದೇ ಅಶ್ವಪತಿಯಿಂದ ಕೈಕೇಯಿಯ ತಂದೆ ಹೆಸರು ಕೂಡ ಅಶ್ವಪತಿ ಇವರು ಹೋಗ್ತಾ ಇರುವುದು ಅಶ್ವಪತಿ ರಾಜ ಅವರು ಕೈಕೇಯ ಕೈಕೇಯಿ ದೇಶದ ರಾಜ ಅಶ್ವಪತಿ ಅಶ್ವಪತಿ ಅಂತಂದ್ರೆ ರಾಜನಿಗಾಗುವಾಗ ಬೇಕಾದಷ್ಟು ಕುದುರೆಗಳಿದೆ ಸಮೃದ್ಧ ಅಶ್ವಪತಿ ಅಂತ ಅರ್ಥ ಮಾಡಬಹುದು ಆದ್ರೆ ಅಶ್ವಪತಿ ಅಂತಕ್ಕಂಥದ್ದು ಒಂದು ಭಗವತ್ ವಾಚಕ ಪ್ರಾಣತತ್ವ ವಾಚಕ ಶಬ್ದವಾಗುತ್ತೆ ಯಾಕಂದ್ರೆ ಅಶ್ವ ಅಂದ್ರೆ ಎಲ್ಲವನ್ನೂ ತಿಳಿದವ ಅಂತ ಎಲ್ಲವನ್ನೂ ತಿಳಿದಿರುವ ಜೀವಕೋಟಿಯಲ್ಲಿ ಪ್ರಾಣಿಗಳು ಅವರಿಗೆ ಪತಿಯಾಗಿರುತ್ತೆ ಭಗವಂತ ಅಶ್ವಪತಿ ಎಲ್ಲವನ್ನೂ ತಿಳಿದ ಭಗವಂತನೇ ಪತಿಯಾಗಿ ಉಳ್ಳವ ಅಂತ ಪ್ರಾಣದೇವರು ಹೀಗೆ ಭಗವಂತನು ಅಶ್ವಪತಿ ಪ್ರಾಣದೇವರು ಅಶ್ವಪತಿ ಅಯೋಗ್ರೀವ ರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡುವುದರಿಂದ ಪ್ರಾಣದೇವರು ಅಶ್ವಪತಿ ಅದರಿಂದ ಆ ಹೆಸರು ಆರಾಧನೆ ಬರೇ ಕುದುರೆಗಳ ಸರದಾರ ಅಶ್ವಪತಿ ಅಂದ್ರೆ ಕುದುರೆಗಳ ಸರದಾರ ಅಂತ ಅಷ್ಟೇ ಅರ್ಥದಲ್ಲಿ ಎಂದೂ ಕೂಡ ಪ್ರಾಚೀನ ಹೆಸರು ಇಡ್ತಿರಲಿಲ್ಲ ಅದಕ್ಕೊಂದು ಭಗವತ್ಪರವಾದ ಅನುಸಂಧಾನ ಇತ್ತು ಅವನು ಕೈಕೇಯ ಕೇಕಯ ಅನ್ನುವುದು ದೇಶದ ಹೆಸರು ಆ ದೇಶದ ರಾಜ ಆದ್ರಿಂದ ಕೈಕೇಯ ಅವನಿಗೆ ಕೈಕೇಯ ಹೆಸರು ಬಂದದ್ದು ಅಷ್ಟೇ ಕೇಕೆಯ ದೇಶದ ರಾಜಕುಮಾರಿ ಅಂದ್ರೆ ಕೈಕೇಯ ಈ ಶಬ್ದಗಳಿಗೆ ನಾವು ಒಂದು ಆಧ್ಯಾತ್ಮಿಕವಾದ ಅರ್ಥವನ್ನು ನೋಡೋಣ ಕೇಕಯ ಅಂದ್ರೆ ಬಹಳ ಸುಂದರವಾದ ಭಗವಂತನ ನಾಮ ನಾರಾಯಣ ಶಬ್ದದ ಪರ್ಯಾಯ ಶಬ್ದ ಕೇಕಯ ಕೇ ಅಂದ್ರೆ ಕಹ ಬ್ರಹ್ಮ ಸಮುದ್ದಿಷ್ಟ ಕಷ್ಟ ವಾಯುಸ್ವಿ ಕಕಾರ ಅಂದ್ರೆ ಚತುರ್ಮುಖ ಪದ್ಮನಿಗೂ ವಾಯು ಕೆ ಅಂದ್ರೆ ಚತುರ್ಮುಖ ಬ್ರಹ್ಮದಲ್ಲಿ ಮತ್ತು ವಾಯುದೇವರಲ್ಲಿ ಸಂಕೇತನಾಗಿರತಕ್ಕಂಥ ಕಾದ್ರೆ ಆನಂದ ಯಾದ್ರೆ ಜ್ಞಾನ ಜ್ಞಾನಾನಂದ ಸ್ವರೂಪದಿಂದ ಭಗವಂತ ಕೇಕಯ ಅಂದ್ರೆ ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ ಸಂಕೇತನಾಗಿರ್ತಕ್ಕ ಜ್ಞಾನಾನಂದ ಸ್ವರೂಪದಿಂದ ಭಗವಂತ ಕೆ ಅಂದ್ರೆ ನೀರು ಪ್ರಳಯ ಸಮುದ್ರದಲ್ಲಿ ಕ್ಷೀರ ಸಮುದ್ರದಲ್ಲಿ ಇರತಕ್ಕಂಥ ಜ್ಞಾನಾನಂದ ಸ್ವರೂಪ ಅದಕ್ಕೆ ಹೇಳಿದೆ ನಾರಾಯಣ ಶಬ್ದಕ್ಕೆ ಸಮಾನ ನಾರ ಅಂದ್ರೆ ನರ ಸಮುದಾಯದ ನಿಯಾಮಕರಾಗಿರತಕ್ಕಂಥ ಬ್ರಹ್ಮವಾಯುಗಳು ನಾರ ಅಂದ್ರೆ ನೀರು ಅದರಲ್ಲಿ ಇರತಕ್ಕ ಅಯ ನ ಅಯ ಅಂದ್ರೆ ಜ್ಞಾನ ನ ಅಂದ್ರೆ ನಷ್ಟ ನಿಮೂರ್ತಿ ವಾಚಕ ಅಯ ನ ಅಂದ್ರೆ ಜ್ಞಾನ ಅದರಿಂದ ನೀರಿನಲ್ಲಿ ಪ್ರಳಯ ಸಮುದ್ರದಲ್ಲಿರುವ ಬ್ರಹ್ಮವಾಯುಗಳ ಅಂತರ್ಯಾಮಿ ಆಗಿರುವ ಜ್ಞಾನಾನಂದ ಸ್ವರೂಪನಾದ ಭಗವಂತ ಅಂತ ನಾರಾಯಣ ಶಬ್ದಕ್ಕೂ ಅಂತ ಅದೇ ಅರ್ಥ ಕೇಳಿ ನಾರಾಯಣ ಶಬ್ದ ಎಲ್ಲರಿಗೂ ಕಿವಿಗೆ ಬಿದ್ದು ಪರಿಚಿತವಾದ ಶಬ್ದ ಕೇಕೆಯ ಶಬ್ದಕ್ಕೆ ಈ ಅರ್ಥ ನಾರಾಯಣ ಶಬ್ದಕ್ಕೂ ಕಿವಿಗೆ ಪರಿಚಿತ ಆದವರಿಗೆಲ್ಲ ಅರ್ಥ ಇರುತ್ತೆ ಸುಮ್ಮನೆ ನಾರಾಯಣ ಅಂತ ಅವನ ಹೆಸರಷ್ಟೇ ಅಂದ್ರೆ ಅದಕ್ಕೆ ಏನು ಅರ್ಥವೋ ಅದೇ ಅರ್ಥವನ್ನು ಹೇಳ್ತಕ್ಕ ಕೇಕೆಯ ಶಬ್ದವೂ ಅಪರಿಚಿತ ಅರ್ಥವೂ ಅಪರಿಚಿತ ನಾರಾಯಣ ಶಬ್ದದಲ್ಲಿ ಅರ್ಥ ಅಪರಿಚಿತ ಅಂದ್ರೆ ಶಬ್ದ ಕಿವಿಗೆ ಪರಿಚಿತ ಕೇಕೆಯಲ್ಲಿ ಅರ್ಥವೂ ಅಪರಿಚಿತ ಶಬ್ದವೂ ಅಪರಿಚಿತ ಅಂಥ ಬ್ರಹ್ಮ ರುದ್ರ ಬ್ರಹ್ಮವಾಯುವಾದಿಗಳಲ್ಲಿ ಮತ್ತು ಪ್ರಳಯ ಜಲಧಿಯಲ್ಲಿ ಸನ್ನಿಹಿತನಾಗಿರತಕ್ಕ ಜ್ಞಾನಾನಂದ ರೂಪನಾದ ಭಗವಂತ ಮತ್ತು ಕೇಕಯ ಅಂಥ ಭಗವಂತನ ಅಂತರಂಗ ಭಕ್ತನಾದ ಪ್ರಾಣದೇವರು ಕೈಕೇಯ ಕೈಕೇಯ ಅಂತಂದ್ರೆ ಭಗವಂತನು ಈಗ ನಾವು ಕೇಕೆಯ ಅಂದ್ರೆ ಭಗವಂತ ಕೈಕೇಯ ಅಂತ ಮಾಡಿದ್ರು ಕೈ ದೈ ಶಬ್ದ ಕೈ ಅಂದ್ರೆ ವೇದ ದೈ ಅಂದ್ರೆ ವೇದ ರೈ ಅಂದ್ರೆ ಸಂಪತ್ತಿ ರೈ ಶಬ್ದ ಹಾಗೆ ಕೈ ಶಬ್ದ ವೇದಗಳಿಂದ ಕೇಯ ಅಂದ್ರೆ ಗೇಯ ಅಂತ ಕಕಾರ ಅನ್ನೋದು ತೃತೀಯ ಅತಿಶಯ ಸೇರ್ಪಟ್ಟದ್ದು ವೇದಗಳಿಂದ ಗೇಯನಾದವ ದಾನ ಮಾಡಲ್ಪಡುವವ ಕೈಕೇಯ ಅದು ಭಗವಂತನ ಹೆಸರು ಕೆ ಸಂಪ್ರದೀಪಂ ಆತ್ಮಾನಂ ವೈಶ್ವಾಗರಂ. ಅದರಿಂದ ನಾವು ಅಲ್ಲಿಗೆ ಹೋಗೋಣ, ಹತ್ರದ ಕೇಳೋಣ, ನನಗೂ ಪೂರ್ತಿ ಗೊತ್ತಿಲ್ಲ, ಅಲ್ಲಿಗೆ ಹೋಗೋಣ. ಅಷ್ಟೇ ಹೇಳಿದ ಕೂಡ ಎರಡು ಒಪ್ಪಿಕೊಂಡು ಆಯ್ತಪ್ಪ ನೀವು ನಾವು ಆರು ಜನ ಒಟ್ಟಿಗೆ ಅಲ್ಲಿಗೆ ಹೋದ ತಮ್ಮಜಕ್ಕೂ ಅವನ ಹತ್ರ ಹೋದ ನಮ್ಮ ಹತ್ರ ಹೋದ್ರೆ ಅವನು ಅಲ್ಲಿಗೆ ಹೋದ್ರೆ ಪ್ರಾಪ್ತೇಭ್ಯ ತೇಭ್ಯೋ ಪ್ರಾಪ್ತೇಭ್ಯ ಅರ್ಹಾಣಿ ಕಾರ್ಯಾಂಚಕಾರ ಅರ್ಹಾಣಿ ಕಾರ್ಯಾಂಚಕಾರ. ಅವರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಯಾರ್ಯಾರಿಗೆ ಯಾವ ರೀತಿ, ಯಾಕೆಂದ್ರೆ ಅದರಲ್ಲಿ ಕೆಲವರು ಕ್ಷತ್ರಿಯರಿದ್ದಾರೆ, ಕೆಲವರು ಬ್ರಹ್ಮರ್ಷಿಗಳು, ಕೆಲವರು ರಾಜರ್ಷಿಗಳು, ಯಾರಿಗೆ ಯಾವ ರೀತಿಯ ಸನ್ಮಾನ ಮಾಡಬೇಕು ಹಾಗೆ ಅರ್ಹಾಣಿ ಕಾರ್ಯಾಂಚಕಾರ ಅವರು ಭೇಟಿಯೇ ಕೊಡಲಿಲ್ಲ. ಅಶ್ವಪತಿ ರಾಜ ಕಾರ್ಯಾಂಚಕಾರ ಮಾಡಿದ ಸಂಸ್ಕಾರ ಮಾಡಿ ಅವರಿಗೆ ಬಂದವರಿಗೆಲ್ಲ ಉಪಚಾರ ಮಾಡಿ ಇಲ್ಲಿ ಹೇಳಿ ತಾಳೆ ಭೇಟಿ ಕೊಡ್ತಾರೆ. ಅವರು ಭೇಟಿ ಕೊಡಲಿಲ್ಲ. ಪ್ರತ್ಯೇಕ ಪ್ರತ್ಯೇಕವಾಗಿ ಅವರಿಗೆ ಸಲ್ಲಬೇಕಾದಂತಹ ಅತಿಥಿ ಸತ್ಕಾರ ಸಲ್ಲಿ ಅವರು ವಾಸ್ತವ್ಯ ಮಾಡಲಿಕ್ಕೆ ಎಲ್ಲ ಒಂದು ಜಾಗ ಕೊಟ್ಟು ಇಲ್ಲಿ ಮಹಾರಾಜರು ನಾಳೆ ಭೇಟಿ ಆಗ್ತಾರೆ. ಇದು ಅಹಂಕಾರ ಅಲ್ಲ. ಯಾರೋ ಬ್ರಹ್ಮರ್ಷಿಗಳೆಲ್ಲ ಬಂದಿದ್ದಾರೆ, ಭೇಟಿ ಕೊಡಲಿಲ್ಲ. ಮಹಾರಾಜರು ಯಾರೋ ಕೆಲಸದವರ ಸತ್ಕಾರ ಮಾಡಿಸಿ ಮೂರು ದಿವಸ ಭೇಟಿ ಕೊಡ್ತೇನೆ ಅಂತ ಹೇಳಿದ್ರು. ಕ್ಷತ್ರಿಯರಿಗೆ ಎಷ್ಟು ಅಹಂಕಾರವೋ, ಇದು ಅಹಂಕಾರ ಅಲ್ಲ. ಇದು ನಮಗೆ ಅರ್ಥ ಆಗಬೇಕಾಗಿದ್ರೆ ಶುಕಾಚಾರ್ಯ ಕಥೆಯನ್ನು ನೋಡಬೇಕು. ವೇದವ್ಯಾಸರು ಒಮ್ಮೆ ಶುಕಾಚಾರ್ಯರಿಗೆ ವೈರಾಗ್ಯದ ಬಗ್ಗೆ ಉಪದೇಶ ಮಾಡ್ತಾ, ನನಗೆ ಪೂರ್ತಿ ವೈರಾಗ್ಯ ಆದ್ರೆ ಏನು ಅಂತ ಅರ್ಥ ಆಗಬೇಕಾಗಿದ್ರೆ ನೀನು ಜನಕರಾಜನ ಭಾರತ ಶುಕಾಚಾರ್ಯ ಬಾಬ ಬ್ರಹ್ಮಚಾರಿಗಳು ಜನಕರಾಜ ರಾಜ ಸಂಪತ್ತು ಸ್ತ್ರೀಯರು ಭೋಗದ ಜೊತೆಗಿರುವ ಅವನ ಹತ್ರ ಏನು ವೈರಾಗ್ಯದ ಪಾಠ ಕೇಳುವುದು ಅಂತ ಹೇಳಿ ಭೋಗದ ಕುತ್ಕೊಳ್ಳಿಲ್ಲ. ಅವರು ನನಗೆ ಹೋದ್ರೆ ಮಹಾರಾಜ ಜನಕರಾಜ ಭೇಟಿ ಕೊಡಿ ಅವನು ಹೊರಗಡೆ ಔಟ್ ಹೌಸ್ ನಲ್ಲಿ ಒಂದು ಕೋಣೆಯಲ್ಲಿ ಬಿಟ್ಟು ಅವರ ಸೇವೆಗೆ ಸುಂದರಿಯರಾದ ಸ್ತ್ರೀಯರನ್ನು ಬಿಟ್ಟು ಒಂದು ವಾರ ಭೇಟಿ ಕೊಡಿದರು. ಇಲ್ಲಿಗೆ ಎರಡು ವಿಷಯ, ನನ್ನಂತಹ ಒಬ್ಬ ದೊಡ್ಡ ಋಷಿ ಬಂದಿದ್ದಾಗ ಬಂದಾಗಲೂ ಭೇಟಿ ಕೊಡಲಿಲ್ಲಲ್ವ, ಇಲ್ಲಿ ಏನ ಅಹಂಕಾರ ಅಂತ ಸಿಟ್ಟು ಬರುತ್ತೋ ಅಂತ ಪರೀಕ್ಷೆ. ಆಮೇಲೆ ಸುಂದರಿಯರಾದ ಸ್ತ್ರೀಯರನ್ನು ಸೇವೆ ಕೊಟ್ಟಿದ್ದಾನೆ, ಏನಂತ ಬೇಡ ಈ ಹುಡುಗಿಯರ ಜೊತೆಗೆ ನಿಂತೋಣ ಅಂತ ಕಾಣುತ್ತೋ ಅಂತ ಮತ್ತು ಎರಡು ವಿಧವಾದ ಪರೀಕ್ಷೆ ಕಾಮಕ್ರೋತ್ಸವಗಳನ್ನು ಗೆದ್ದಿದ್ದ ಅನ್ನುವಂತ ಒಂದು ಇವರು ಆರಾಮಾಗಿತ್ತು. ಇವರು ಸೇವೆಗೆ ಅಂತ ದಾಸದಾಸಿಯರು ಬಂದರೆ ಮಹಾರಾಜನ ಯಾವ ಕುರಿತು ತುಂಬ ಇದೇ ಪಕ್ಷಗಳಿಗೆ ದಾಸದಾಸರ ಕಡೆ ಗಮನವೇ ಇಲ್ಲ. ಹೀಗೆ ಒಂದು ವಾರ ಇತ್ತು, ಆಮೇಲೆ ಭೇಟಿ ಕೊಟ್ಟ. ಹಾಗಾಗಿ ಜ್ಞಾನಾಪೇಕ್ಷಿಗಳಾಗಿ ಬಂದವರನ್ನ ಅವರ ಜ್ಞಾನ ದೃಷ್ಟಿಯ ಡೆಪ್ತನ್ನು ಪರೀಕ್ಷಿಸುವುದಕ್ಕೋಸ್ಕರ ಹೀಗೆ ಮಾಡ್ತಾರೆ ಹೊರತು ಅದರಲ್ಲಿ ರಾಜರ ದರ್ಪ ಅಥವಾ ಅವರನ್ನು ತಿರಸ್ಕಾರ ಮಾಡತಕ್ಕಂಥ ದೃಷ್ಟಿ ಇಲ್ಲ. ಅವರು ಉಳ್ಕೊಳ್ಳಿ ಹೇಳಿದ ಸಹ ಪ್ರಾತಃ ಸಂಜಿಹಾನ ವಾಚ ಬೆಳಗಾದ ಎದ್ದ ತಕ್ಷಣ ಅವರು ಭೇಟಿ ಮಾಡಿದ್ರು. ಸಾಂಪ್ರಾಂತಿಕ ಎಲ್ಲ ಆಗಲಿಲ್ಲ, ಸಂಜಿಹಾನ ಹಾಸಿಗೆಯಿಂದ ಎದ್ದ ತಕ್ಷಣ ಪ್ರಾಂತ್ಯ ನೋಡುತ್ತದೆ ಸುಮಾರು ನಾಲ್ಕೂವರೆ ಗಂಟೆಗೆ ಬಲಿ ಕೇಳುತ್ತಿಲ್ಲ. ಇನ್ನೂ ಎದ್ದು ಹಾಸಿಗೆಯಿಂದ ಎದ್ದು ಮುಖ ತೊಳೆದು ಅವರ ಆರ್ನಿಕ ಪ್ರಾತಃ ಕರ್ಮ ಎಲ್ಲ ಏನೂ ಮಾಡಲಿಲ್ಲ, ಎದ್ದ ತಕ್ಷಣ ಅವರು ಬಲಿ ಕೇಳುತ್ತೆ ಬಂದ್ರು ಪಾಪ ಇವರು ಎದ್ದಿದ್ದಾರೆ ಅಂತ ಇವರು ಏನೋ ಪ್ರಾತಃ ಕರ್ಮ ಆಗಿದೆ. ಬಂದ ತಕ್ಷಣ ಅವರು ನೋಡಿದ ತಕ್ಷಣ ಗೊತ್ತಾಯ್ತು ಪ್ರಾಯ ಬೇರೆ ಏನು ದೂರು ತರಲಿಕ್ಕೆ ಕಾರಣ ಇಲ್ಲ, ಯಾಕೆಂದ್ರೆ ಅವರು ರಾಜ್ಯದ ಬಗ್ಗೆ ಅವ್ರು ಚಿತ್ರ ಕೊಡ್ತಾರೆ. ನದೇಸ್ತೇನೋ ಜನಪದೇ ನಕದರಿಯೋ ನ ಮದ್ಯಪ ನಾನಾಹಿತಾಗ್ನಿ ನಾವಿದ್ವಾನ್ ನನ್ನ ಸ್ವೈರಿ ಸ್ವೈರಿ ಕುತಃ ನನ್ನ ರಾಜ್ಯ ಯಾವ ಪಾಪಕಾರ್ಯವೂ ನಡೆಯದಂತಹ ಒಂದು ಸಮೃದ್ಧವಾದ ರಾಜ್ಯ. ನನೇ ಸ್ತೇನ ಜನಪದೆ ನನ್ನ ರಾಷ್ಟ್ರದಲ್ಲಿ ಕಳ್ಳವಿಲ್ಲ. ನನೇ ಸ್ತೇನ ಜನಪದೆ ನ ಕದರಿಯ ಕದರಿಯ ಅಂತಂದ್ರೆ ಎರಡು ವಿಧವಾದಂತಹ ಕೆಲವೊಂದು ಕರ್ತವ್ಯ ಕರ್ಮಗಳನ್ನು ಮಾಡದಂತಹ ಸೋಮಾರಿ ಮತ್ತೊಂದು ಇದ್ದ ಸಂಪತ್ತನ್ನು ಸದ್ವಿನಿಯೋಗ ಮಾಡದೇ ಇರತಕ್ಕಂತಹ ನಿಪುಣ. ನನ್ನಲ್ಲಿ ಅಂತಹ ನಿಪುಣರಾಗಲಿ ಕರ್ತವ್ಯವನ್ನು ಮಾಡದೆ ಕರ್ತವ್ಯ ಭ್ರಷ್ಟರಾಗಲಿ ನನ್ನ ರಾಜ್ಯದಲ್ಲಿ ಯಾರು ಇಲ್ಲ. ನಮ್ಮ ಮದ್ಯಪಾನ ಮಾಡತಕ್ಕಂಥ ಚಟ ಇರುವವರು ನನ್ನ ರಾಜ್ಯದಲ್ಲಿ ಇಲ್ಲ. ನಾನಾ ಹಿತಾಗ್ನಿ ಅಗ್ನಿಹೋತ್ರ ಮಾಡದೆ ಇರತಕ್ಕಂತಹ ಒಬ್ಬ ವಿಪ್ರನು ನನ್ನ ರಾಜ್ಯದಲ್ಲಿ ಇಲ್ಲ. ನಾವಿದ್ವಾನ್ ಶಾಸ್ತ್ರ ಓದದೆ ಇರತಕ್ಕಂತಹ ಒಬ್ಬ ಬ್ರಾಹ್ಮಣನು ನನ್ನ ರಾಜ್ಯದಲ್ಲಿ ಇಲ್ಲ. ಆಮೇಲೆ ನನ್ನ ಸ್ವೈರ ಸ್ವಚ್ಛಂದವಾದ ಕಾಮಜೀವನದಲ್ಲಿ ನನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡವನು ನನ್ನ ರಾಜ್ಯದಲ್ಲಿ ಇಲ್ಲ. ಸ್ವೈರಿ ಸ್ವೈರಿಣಿ ಕುತಃ ಒಬ್ಬ ಹೆಣ್ಣು ಸ್ವಚ್ಛಂದವಾಗಿ ಬದುಕೋದು ಯಾವುದಾದ ಅಂತ ಒಬ್ಬ ಗಂಡು ಸಿಕ್ಕಿದ ಸೇನೋ ಜನಪದೆ ನಗದರಿಯ ನಮಸ್ತೆಪಃ ನಾನಾಹಿತಾತ್ರಿ ನ ವಿದ್ವಾನ್ ನ ಸ್ವೈರಿ ಸ್ವೈರಿಣಿ. ಇಂಥ ಒಂದು ಸಮೃದ್ಧವಾದ ದೇಶ, ಇದು ನಿಮ್ದೇನೋ ಸಮಸ್ಯೆ ಅಥವಾ ಯಾರು ನಿಮ್ಗೆ ಸಾಮಾನು ಕತ್ಕೊಂಡು ಹೋದ್ರೆ ಯಾರೋ ಇಂಥ ದೂರು ಬರುವ ಸಾಧ್ಯತೆ ಇಲ್ಲ. ಹಾಗಾದ್ರೆ ನೀವು ಬಂದಿರಬೇಕಾದ ಎರಡು ವಿಷಯ, ಒಂದು ಏನೋ ಜನಾರ್ಥಿಗಳಾಗಿರ್ಬೋದು, ಒಂದು ಜ್ಞಾನಾರ್ಥಿಗಳಾಗಿದೆ. ಇದು ಬಿಟ್ರೆ ಕಂಪ್ಲೇಂಟ್ ಏನೋದಲ್ಲ ಆಗಿದೆ ನನ್ನ ರಾಜ್ಯ. ಅಷ್ಟು ಶಿಸ್ತುಬದ್ಧವಾದ ದೇಶ ನನ್ನದು, ಧರ್ಮಬದ್ಧವಾದ ದೇಶ. ಪ್ರಾಯ ನೀವು ಪಾಪ ದುಡ್ಡಿನ ಅಪೇಕ್ಷೆಯಿಂದ ಬಂದಿದ್ರು, ಬೇಕು ಅಂತ ಪರೀಕ್ಷೆ ಅಂದ್ರೆ ಜ್ಞಾನಾಭಿಷಿಗಳಾಗಿರ್ಬೋದು ಗೊತ್ತಿದ್ರು, ದುಡ್ಡಿನ ಪ್ರಲೋಭನೆ ಇವರು ಮಾಡಿದ್ದಾರೆ, ಪ್ರವಾಹನೂ ಮಾಡಿದ್ದಾರೆ. ಮಾನುಷ ವಿತ್ತವನ್ನು ಕೇಳಿದ್ರಪ್ಪ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂತ ನಚಿಕೇತನಿಗೆ ಯಾವನೋ ಹೇಳಿದ್ರು. ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾರೆ ಹಿಡ್ಕೊಂಡು ಹೋಗೋ ವಿದ್ಯೆಯನ್ನು ಕೇಳಬೇಡ. ಹಾಗೆ ಇವನು ಹೇಳ್ತಾನೆ, ಯಕ್ಷಮಾನೋ ಭಗವಂತೋ ನಮಸ್ತು, ಯಕ್ಷಮಾನೋ ವೈ ಭಗವಂತೋ ನಮಸ್ತು. ನಾನು ಒಂದು ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ, ಆವಾಗ ಯಾಗ ನಡೀತದೆ. ನೀವು ಇಲ್ಲಿ ನೀವಿಲ್ಲಿಂದ ನಿಮಗೆ ಪೌರೋಹಿತ್ಯ ಬರೋದಿಲ್ಲ, ನಮ್ಮ ಪುರೋಹಿತರು ಬೇರೆ ಇದ್ದಾರೆ. ಆದ್ರೆ ಯಾವತ್ ಏಕೈಕಸ್ಮೈ ಸತ್ವಿಗೆ ಧರ್ಮ ದಾಸ್ಯಾಮಿ ತಾವತ್ ಭಗವಂತೋ ದಾಸ್ಯ. ಒಬ್ಬೊಬ್ಬ ಋತ್ವಿಕಗಳು 16 ಮಂದಿ ಋತ್ವಿಕಗಳಿದ್ದಾರೆ, ಆ ಒಬ್ಬೊಬ್ಬ ಋತ್ವಿಕಗಳಿಗೂ ಎಷ್ಟು ಸಂಭಾವನೆ ನಾನು ಯಾಗ ಮಾಡಿದ್ದಕ್ಕೋಸ್ಕರ ಪೌರೋಹಿತ್ಯಕ್ಕೋಸ್ಕರ ಕೊಡ್ತೇನೋ ಅಷ್ಟೇ ಹಣವನ್ನು ನಿಮಗೂ ಒಬ್ಬೊಬ್ಬರಿಗೆ ಕೊಡ್ತೇನೆ. ನೀವು ಪೌರೋಹಿತ್ಯ ಮಾಡಬೇಡಿ, ನೀನು ಬಿಡಿ ನಮ್ಮ ಅರಮನೆ. ಅಂದ್ರೆ ದುಡ್ಡಿನ ಆಸೆಗೋಸ್ಕರ ಕೂತ್ಕೊಂಡ್ರೆ ಕೂತ್ಕೊಳ್ಳಿ. ಯಾವತ್ತು ಏಕೈಕ ಸ್ವಯಂ ಋತ್ವಿಜೇ ದಾಸ್ ಧನಂ ದಾಸ್ಯ, ಒಬ್ಬೊಬ್ಬ ಋತ್ವಿಕಿಗೆ ಎಷ್ಟು ಸಂಭಾವನೆ ಕೊಡ್ತೇನೆ ಅಷ್ಟು ನಿಮಗೂ ಕೊಡ್ತೇನೆ. ಅದರಿಂದ ವಸಂತು ಭಗವಂತ ಇಲ್ಲ ಇದು ಬಿಡಿ, ನೀವು ನಿಮ್ಗೆ ಏನು ಸಮಸ್ಯೆಯೇ ಬೇಡ, ನಿಮ್ಗೆ ಏನ್ ಬೇಕು ಆ ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ. ಇದನ್ನು ಕೇಳಿ ಅವ್ರಿಗೆ ಗೊತ್ತಾಯ್ತು, ಓಹೋ ಇದು ದುಡ್ಡಿನ ಪ್ರಲೋಭನೆಯಿಂದ ನಮ್ಮನ್ನು ದಾರಿ ತಪ್ಪಿಸುವ ಪ್ರಯತ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಹೇಗೆ ಹೋಗು ಅವರು ಹೇಳ್ತಾರೆ, ಅಪ್ಪ ಏನ ಕೈವ ಅರ್ಥೇನ ಪುರುಷಶ್ಚರೇತ್ ತಂಬೈನ ಒದೇ, ಯಾವ ಉದ್ದೇಶಕ್ಕೋಸ್ಕರ ಮನುಷ್ಯ ನಡೆದಾಡ್ತಾನೋ ಆ ನಿಜವಾದ ಸತ್ಯ ಸಂಗತಿಯನ್ನು ಹೇಳಬೇಕು. ಮುಚ್ಚಿಟ್ಟು ಉಪಯೋಗ ನಾವು ದುಡ್ಡಿಗೋಸ್ಕರ ಮಾತನಾಡ, ಏನ ಕೈವ ಅರ್ಥೇನ ಯಾವ ಪುರುಷಾರ್ಥಕ್ಕೋಸ್ಕರ ಯಾವ ಉದ್ದೇಶ ಪ್ರಯೋಜನಕ್ಕೋಸ್ಕರ ಮನುಷ್ಯ ಒದ್ದಾಡ್ತಾನೆ ನಡೆದಾಡ್ತಾನೆ ತಮ್ಮ ಕೈವ ಒದೇ, ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ದುಡ್ಡಾದ್ರೆ ದುಡ್ಡು ಜ್ಞಾನಾಧ್ಯಾನ ನಮ್ಗೆ ಇಂಥದ್ದು ಬೇಕು ಅಂತ ಮುಚ್ಚಿಟ್ಟು ಪ್ರಯೋಗ ಇಲ್ಲ. ನಾವು ಬಂದದ್ದು ಆತ್ಮಾನಮೇವ ಇವಂ ವೈಶ್ವಾನರಂ ಸಂಪ್ರತ್ಯ ಧೇಷಿ ತಮೇವ ನೋಪ್ರೂತಿ, ನಾವು ಬಂದದ್ದು ನೀನು ವೈಶ್ವಾನರ ವಿದ್ಯೆಯನ್ನ, ವೈಶ್ವಾನರ ಅಂತ ಭಗವಂತನ ಒಂದು ವಿಶಿಷ್ಟ ರೂಪ, ಅದು ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕಂಥ ಸೂರ್ಯನಲ್ಲಿ, ಅದೇ ವಿಶ್ವನರ ಸಂಬಂಧಿಯಾಗಿ ಎಲ್ಲ ಮನುಷ್ಯರ ಒಳಗೂ ಇರತಕ್ಕಂಥ ಅಂತರ್ಯಾಮಿಯಾಗಿರತಕ್ಕ ರೂಪ ಮತ್ತು ವಿಶ್ವದಲ್ಲಿ ತುಂಬಿರತಕ್ಕಂಥ ರೂಪ, ಎಚ್ಚರವನ್ನು ನಿಯಂತ್ರಿಸುವ ವೈಶ್ವಾನರ ಅಂತ ನಾನು ಹೇಳ್ತೇನೆ. ಭಗವಂತನ ಎಚ್ಚರ ನಮ್ಮ ಎಚ್ಚರದ ಅಗತ್ಯ ಅದನ್ನೇ ಉಪಾಸನೆ ಮಾಡುವರು ಇವರೆಲ್ಲ. ಆದ್ರೆ ಇವರಿಗೆ ಒಂದು ಸಂಶಯ ಇದೆ, ನಮ್ಮ ಉಪಾಸನೆ ಪೂರ್ಣ ಅಲ್ಲ, ಅಪೂರ್ಣ ಇಂಪರ್ಫೆಕ್ಟ್. ಅದಕ್ಕೋಸ್ಕರ ಆತ್ಮಾನಮೇವ ಇಮಂ ವೈಶ್ವಾನರ ಸಂಪ್ರತ್ಯ ಅಧ್ಯಕ್ಷ, ವೈಶ್ವಾನರ ವಿದ್ಯೆಯಲ್ಲಿ ಪೂರ್ಣ ಪ್ರಮಾಣದ ಉಪಾಸನೆ ಮಾಡುವವ ಅಶ್ವಪತಿ ಅಂತ ಪ್ರಸಿದ್ಧಿ ನಾವು ತಿಳಿದಿದ್ದೇವೆ. ಅದನ್ನು ನಮಗೆ ದುಡ್ಡು ಬೇಡ, ನಿನ್ನ ಪೌರೋಹಿತ್ಯ ಯಾವುದೂ ಬೇಡ, ನಮೇವ ನನ್ನನ್ನು ವೈಶ್ವಾನರ ವಿದ್ಯೆಯನ್ನು ಉಪಾಸನೆ ಮಾಡಲಿಕ್ಕೆ ಉಪದೇಶ ಮಾಡಿ. ಆವಾಗ ಅನುಭವಾಚ ಪ್ರಾತರೇವ ಪ್ರತಿವಂತಾಸ್ಮಿ, ಕೆಲವರು ಇದಕ್ಕೆ ಹೀಗೆ ಅರ್ಥ ಹೇಳ್ತಾರೆ, ಇದು ಬೆಳಿಗ್ಗೆ ಮಾತಾಡಿದ್ದು ಬೆಳಿಗ್ಗೆ ಹೇಳ್ತೇನೆ ಅಂತ ಹೇಳಿ, ಬೆಳಿಗ್ಗೆ ಹೇಳುವಾಗ ಬೆಳಿಗ್ಗೆ ಹೇಳ್ತೇನೆ ಅಂತ ಹೇಳೋದ್ರಿಂದ ಏನ್ ಅರ್ಥ ಮಾಡಿದ್ರು, ನಾಳೆ ಬೆಳಿಗ್ಗೆ ಹೇಳ್ತೇನೆ ಅಂತ ಅರ್ಥ ಮಾಡಬೇಕು. ಇದು ಏನು ಅಂದ್ರೆ ಮೊದಲು ಏನಂದ್ರೆ ಬೆಳಿಗ್ಗೆ ಇನ್ನೂ ಎದ್ದು ಮುಖ ತೊಳೆಯುವ ಮುಂಚೆ ಹಾಸಿಗೆಯಲ್ಲಿ ಕೂತು ಮಾತಾಡಿದ್ದು, ಪ್ರಾತರೇವ ಅಂದ್ರೆ ಇನ್ನು ಬೆಳಗಾದ ತಕ್ಷಣ ನಮ್ದು ಆರ್ಥಿಕ ಮುಗಿದು ಬನ್ನಿ ಇವತ್ತು ಬೆಳಿಗ್ಗೆ ಹೇಳ್ತೇನೆ ಅಂತ, ನಾಳೆ ಬೆಳಿಗ್ಗೆ ಹೇಳ್ತೇನೆ ಅಂತ ಅರ್ಥ. ಯಾಕೆಂದ್ರೆ ಇವರನ್ನು ಪರೀಕ್ಷೆ ಮಾಡಬೇಕಾದ ಅಗತ್ಯ ಕಾರಣದಲ್ಲಿ ಕೆಲವು ದೊಡ್ಡ ವೇದಾಂತರು ಪ್ರಾತರೇವ ಪ್ರತಿಬಂಧಾಸ್ತಿ, ಇವತ್ತು ಬೆಳಿಗ್ಗೆ ಹೇಳಿಬಿಡ್ತೇನೆ ನೀನು ಬೆಳಗಾದ್ರಿ, ಇವಾಗ ಇನ್ನು ಅನ್ನೋದೇ ಕಾಲ ಬೆಳಗಾದ ಮೇಲೆ ಹೇಳ್ತೇನೆ. ಪ್ರಾರ್ಥನೆ ಮೊದಲು ಬಂದದ್ದು ಪ್ರಾರ್ಥನಾ ಅಂದ್ರೆ ಸಂಜೆ ಹಾಕೋಣ ಅಂದ್ರೆ ಹಾಸಿಗೆಯಿಂದ ಹೇಳ್ತಾ ಹೇಳಿದ, ಇದು ಬೆಳಗಾದ ಅಂತಲೇ ಹೇಳ್ತೇನೆ, ಬೆಳಗಾದ ಮೇಲೆ ಹೇಳ್ತೇನೆ ಅಂದ್ರೆ ಪೂರ್ವಾನ್ನದಲ್ಲಿ ಇನ್ನು ನೀವು ಸ್ನಾನಾಂತಿಗೆ ಮುಗಿಸ್ಕೊಂಡು ಬನ್ನಿ ಇವತ್ತೇ ಬೆಳಿಗ್ಗೆ ಹೇಳ್ಬಿಡ್ತೇನೆ. ಯಾಕಂದ್ರೆ ಇಲ್ಲದಿದ್ದರೆ ಆ ಏಳು ಶಬ್ದ ಅದೆಲ್ಲ ಸಂಗತವಾಗ್ಬಿಡೋದು, ಇವತ್ತೇ ಬೆಳಿಗ್ಗೆ ಹೇಳ್ತೇನೆ ಅನ್ನೋದೇ ಸರಿಯಾದ ಅರ್ಥ ಹೊರತು ನಾಳೆ ಬೆಳಿಗ್ಗೆ ಹೇಳ್ತೇನೆ ಅನ್ನೋದು ಸರಿಯಾದ ಅರ್ಥ ಅಲ್ಲ. ಆದ್ರಿಂದ ಅಂತ ಹೇಳಿದ ತಕ್ಷಣ ದೇಹ ಸಮಿತ್ಪಾದಯ ಪೂರ್ವಾಕ್ಷಣೆ ಪ್ರತಿಚಕ್ರವಿದೆ ಅವರು ಅಷ್ಟಾದ ತಕ್ಷಣ ಪೂರ್ವಾಹ್ನೆ ನೋಡಿ ಅಲ್ಲಿ ಗೊತ್ತು ಬೆಳಗಾದ ಇನ್ನು ಅನ್ನೋದೇ ಕಾರಣ ಮಾತಾಡಿದ್ರೆ ಪೂರ್ವಾಹ್ನ ಪ್ರಾರಂಭ ಆಯ್ತು, ಸೂರ್ಯೋದಯ ಆಯ್ತು, ನಿಪ್ಪಾಣ ಅವರು ಯಾವಾಗಲೂ ಪಾಠ ಕೇಳಿ ಗೊತ್ತಾಗಿದ್ದರೆ ದೊಡ್ಡವರ ಹತ್ರ ಹೋಗುವಾಗ ಬೆಳಗ್ಗೆಯಲ್ಲಿ ಹೋಗಬಾರದು. ಏನು ಇಟ್ಕೊಂಡು ಹೋಗುವುದು? ಚಿನ್ನಾಭರಣ ಹಿಡ್ಕೊಂಡು ಹೋಗುದು, ಇಲ್ಲ ರಾಜನ ಹತ್ರ ಇವರೇ ಚಿನ್ನ ಹಿಡ್ಕೊಂಡು ಹೋಗುದು, ಅಥವಾ ಚಿನ್ನ ಹಿಡ್ಕೊಂಡು ಹೋದ್ರೆ ರಾಜ ಸ್ವೀಕಾರ ಮಾಡಲಿಕ್ಕೆ ವಿದ್ಯೆಯನ್ನು ಅಧ್ಯಯನ ಮಾಡ್ಲಿಕ್ಕೆ ಬರತಕ್ಕವರ ಬುದ್ಧಿ ಸರಿಯಿಲ್ಲ ಇದು ಹೇಳಿಬಿಟ್ಟ. ನೀವು ದುಡ್ಡಿನ ಪ್ರಲೋಭನೆಯಿಂದ ವಿದ್ಯೆ ಕಲಿಯುವವರು ಅಂತ ಕೇಳಿಬಿಟ್ಟ. ರೈತನ ಹಾಗೆ ಆಗಿದೆ, ಚಿನ್ನ ಗಿನ್ನ ಹಿಡ್ಕೊಂಡು ಹೋಗಿ ಹಿಡ್ಕೊಂಡು ಹೋಗಯ್ಯ, ನಿನ್ನ ಕುದುರೆ ಎತ್ತು ಆ ಗಾಡಿ ಎಲ್ಲ ಹಿಡ್ಕೊಂಡು ಹೋಗಿ ಚಿನ್ನದ ಹಾರ ಯಾವುದು ಬೇಡ ಅಂತ ಹೇಳಿದ. ಹಾಗಾಗಿ ಮತ್ತೆ ಗುರುಗಳ ಹತ್ರ ಹೋಗುವಾಗ ಏಕಮಾತ್ರ ಹಿಂದಿನವರು ಹಿಡ್ಕೊಂಡು ಹೋಗ್ತಾ ಇದ್ದ ಕುದುರೆ ಅವರಿಗೆ ಚಿತ್ರ ಕಟ್ಟಿಗೆ ಹಿಡ್ಕೊಂಡು ಇದೆಯ ಅಂತ ಕಟ್ಟಿಗೆ ಹಿಡ್ಕೊಂಡು ಗುರುಗಳ ಹತ್ರ ಹೋಗುವ ಸವಿತ್ಪಾಡ ಸವಿತೆ ಹಿಡ್ಕೊಂಡು ಹೋದ್ರು. ಸವಿತೆ ಅಂದ್ರೆ ಕಟ್ಟಿಗೆ, ಸವಿತೆ ಅಂದ್ರೆ ಈ ಪುರೋಹಿತರು ಮಾಡಿ ವಿಶಿಷ್ಟ ಉದ್ದದ ಕಡ್ಡಿ ಅಲ್ಲ, ಸವಿತೆ ಅಂದ್ರೆ ಕಟ್ಟಿಗೆ ಕಟ್ಟಿಗೆ ಹಿಡ್ಕೊಂಡು ಹೋಗು. ಯಾವ ಗುರುಗಳ ಹತ್ರ ಹೋದ್ರು ಸವಿತ್ಪಾಡಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಗುರುಗಳ ಹತ್ರ ಹೋಗುವಾಗ ದುಡ್ಡು ಗಿಡ ಹೋದ್ರೆ ಇಟ್ಟಿಗೆ ಬಿಡೋರು ಬರಿಗೆ ಹೋಗಬಾರ್ದು, ದುಡ್ಡು ಹಿಡ್ಕೊಂಡು ಹೋಗಬಾರ್ದು. ಮತ್ತೇನು ಮಾಡೋದು? ಹಣ್ಣು ಹಾಕ್ಬಾರ್ದು, ಓದೋದು ಆದೇನು ಇಲ್ಲ, ದೊಡ್ಡ ಕಮ್ಮಿ ಆಗಿದೆ ಅಂತ ಹೇಳ್ಕೊಂಡೆ ಅಂತ ಹೇಳ್ಬಿಟ್ರೆ ಅವರು ಯಾವ್ದು ಅವರಿಗೆ ಬೇಸರ ಆಗಬಾರದು ಅಂತ ಒಂದು ಉಪಾಯ ಇಟ್ಕೊಂಡು ಹೋಗ್ಬೇಕು, ಬರಿಗೆಯಲ್ಲಿ ಹೋಗ್ಬಾರ್ದು. ಅದಕ್ಕೆ ಬಹಳ ಹಿಂದಿನ ಕಾಲದಲ್ಲಿ ಗುರುಗಳ ಹತ್ರ ಹೋಗುವಾಗ ಕಟ್ಟಿಗೆ ಹೋಗ್ಬೋದು. ಯಾಕೆಂದ್ರೆ ಅವರ ಮಹಾಕಾರಿ ಏನು ಪರಿದಾತೆ ಅಂದ್ರೆ ಆ ಸವಿತೆ ಉಪಯೋಗ ಯಜ್ಞಕ್ಕೆ ಉಪಯೋಗ ಬೀಳುವಂತಹ ಅತ್ಯಂತ ಪವಿತ್ರವಾದಂತಹ ವಸ್ತುಗಳು. ನಮ್ಗೆ ಈಗ ಏನಂದ್ರೆ ಕಟ್ಟಿಗೆ ಯಜ್ಞವೇ ಮಾಡದಿದ್ದವರಿಗೆ ಕಟ್ಟಿಗೆ ಕೂಡ ಸಿಟ್ಟು ಬರುತ್ತೆ. ಕಟ್ಟಿಗೆ ಏನ್ರಿ ಪರಿಹಾರ ತೆಗಿಬೇಕು, ಕಟ್ಟಿಗೆ ಹೇಳ್ಕೊಂಡು ಬಂದಿದ್ದೀವಿ ಆ ತಿಂಗಳು ಬರಿಗೆ ಹೇಳ್ಕೊಂಡು ಬರಬೇಕಿತ್ತು ಅಂತ ಹೇಳ್ತೇವೆ ನಾವು. ಆದ್ರೆ ಹಿಂದಿನ ಕಾಲದಲ್ಲಿ ಯಜ್ಞಕ್ಕೋಸ್ಕರ ಒಂದಿಷ್ಟು ಕಟ್ಟಿಗೆ ತಂದಿದ್ದೀನಿ ಅಂತ ಯಜ್ಞ ಶಾಲೆಯಲ್ಲಿ ಇಟ್ಟು ಗುರುಗಳಿಗೆ ಹೋಗಿಸ್ತಾರೆ. ದೇಹ ಸಮಿತ್ಪಾಣಯ ಹಾಗೆ ಬೆಳಗಾಟ ಗುರುಭಕ್ತಿಯಿಂದ ಐದಾರು ಮಂದಿ ಕೂಡ ಸಮಿತಿಯಲ್ಲಿ ಹಿಡ್ಕೊಂಡು ಪೂರ್ವಾಕಡೆ ಒಂದು ಒಂಥರ ಗುರುತಿನವರು ಮಹತ್ವ ಕೊಟ್ಬಿಟ್ಟಿದೆ. ಆ ಮುಂದಿನ ಹಾಗೆ ಬಹಳ ಸಾದೃಶ್ಯ ಇದೆ. ಸಹ ಉಪನೀಯವ ಏಕದು ವಾಚ, ಅವರು ಕಟ್ಟಿಗೆ ಇಟ್ಕೊಂಡು ನಮಸ್ಕಾರ ಮಾಡಿ ಕೂತ್ಬಿಟ್ರು. ಸಹ ಉಪನೀಯವ ಏಕದು ವಾಚ, ಅವನು ಅವರಿಗೆ ವೈಶ್ವಾನ ರೀತಿಯನ್ನು ಹೇಳಿದ್ದಾನೆ. ಏನ್ ಮಾಡಿದ ಉಪನೀಯ ಉಪನಯನವೇ ಮಾಡಿದ ಉಪನಯನ ಮಾಡದೆ ವೈಶ್ವಾನ ರೀತಿ ಹೇಳಿದ್ಬಿಟ್ಟ. ಇದೇ ರಾಜ್ಯಗಳೆಲ್ಲ ಮಹಾವೇದಜ್ಞರು, ಪೂರ್ತಿ ಮಹಾಶ್ರೋತ್ರಿಯರು. ಉಪನಯನಾಗದೆ ವೇದ ಓದಿ ಬಂದಿದ್ರು, ಈಗ ಈ ವಯಸ್ಸಿನ ಪುನಃ ಉಪನಯನ ಎಂದರು. ಒಮ್ಮೆ ಉಪನಯನ ಆಗಿದೆ ಎಂದರು, ಅದು ಉಪನಯ್ಯ ಅವರಿಗೆ ಉಪನಯನ ಮಾಡದೇನೆ ಇದನ್ನು ಹೇಳಿದ. ಉಪನಯನ ಮಾಡುವುದು ಅಂತಂದ್ರೆ ಅವರನ್ನ ಉಪನಯನ ಅಂದ್ರೆ ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸುವುದು. ಇವರು ಕ್ಷತ್ರಿಯ, ಇವರು ಮಹಾವೇದಜ್ಞರಾಗಿರತಕ್ಕಂಥ ಬ್ರಹ್ಮರ್ಷಿಗಳೊಬ್ಬ, ನಿಮ್ಮನ್ನ ಶಿಷ್ಯರನ್ನಾಗಿ ನಾನು ಸ್ವೀಕರಿಸುವುದಿಲ್ಲ, ನನಗೆ ಗೊತ್ತಿದ್ದಂತೆ ಹೇಳಿದೆ. ಕೃಪಣೀಯ ಅಂದ್ರೆ ಅವರನ್ನ ಶಿಷ್ಯತ್ವ ಸ್ವೀಕಾರ ಮಾಡದೆ, ನೀವು ನನ್ನ ಶಿಷ್ಯರು, ನಾನು ನಿಮ್ಮ ಗುರು ಅಂತ ಅನ್ನೋ ಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ. ನೀವು ದೊಡ್ಡ ಜ್ಞಾನಿಗಳು, ವೇದಾಂತ ಮಹಾಶ್ರೋತ್ರ, ಹಾಗಾಗಿ ನಿಮ್ಮನ್ನ ಶಿಷ್ಯರು ನಾನು ಗುರು ತಿಳ್ಕೊಂಡು ನಾನು ನನಗೆ ಗೊತ್ತಿದ್ದದನ್ನ ನಾನು ನಿಮ್ಮ ಹೇಳ್ತೇನೆ, ನೀವು ತಿಳ್ಕೊಳ್ಳಿ. ಅಷ್ಟೇ, ಗುರು ಶಿಷ್ಯ ಭಾವ ಬೇಕು. ಅನುಪನೀಯವ ಏತದು ವಾಚ, ಅವರನ್ನ ಶಿಷ್ಯರು ಅಂತ ಸ್ವೀಕಾರ ಮಾಡದೆ ಹೇಳಬೇಕಾದ್ರೆ ಶಿಷ್ಯನಿಗೆ ಹೇಳಬೇಕು ಅಂತ ಹೇಳಿದ್ರೆ ಆತ್ಮೀಯತೆಯಿಂದ ಇಬ್ಬರು ಕಣ್ಣು ಸುಚರಿಸಿ ಮಾಡಿಕೊಂಡು, ಹಾಗೆ ನೀವು ವೇದಜ್ಞರು, ನಾನು ಒಬ್ಬ ವೇದಜ್ಞ, ನನಗೆ ಗೊತ್ತಿದ್ದಂತ ನಿಮ್ಗೆ ಹೇಳ್ತೇನೆ ಅಷ್ಟೇ. ಇದು ಪರಸ್ಪರ ಸಂವಾದ ಅಂತ ತಿಳ್ಕೊಳ್ಳಿ, ಗುರು ಶಿಷ್ಯ ಭಾವ ಅಲ್ಲ. ನಾನು ನಿಮ್ಗೆ ಉಪದೇಶ ಮಾಡ್ತಾ ಇದ್ದೀನಿ ಇಷ್ಟು ಹೇಳಿ ಅವರು ವೈಶ್ವಾನ ವಿದ್ಯೆಯ ಬಗ್ಗೆ ಹೇಳಿದ್ರು, ಪ್ರಾರಂಭ ಮಾಡಿದ. ಮೊದಲನೇ ಮಹಾನ್ ಇವರಿದ್ದಾರೆ ಪ್ರಾಚೀನ ಶಾಲಾ ಉಪಮಂತ್ರಿಗಳು, ಅವರ ಹತ್ರ ಮೊದಲಪ್ಪ ಈಗ ನೀನು ವೈಶ್ವಾನ ರೂಪಾಂತರಿಸಬಹುದು, ನೀನು ಉಪಾಸನೆ ಮಾಡತಕ್ಕಂಥ ಪರಮಾತ್ಮ ತತ್ವದಲ್ಲಿ ನಿನ್ನ ಉಪಾಸನೆ ವಿಧಾನ ಏನು ಅಂತ ಹೇಳು, ಆಮೇಲೆ ಅದು ತಿದ್ದುಪಡಿ ಮಾಡ್ತೀನಿ. ಔಪಮನ್ಯವ ಸಂತೋತ್ಮಾತ್ಮಾನ ಉಪಾಸನೆ, ನೀನು ಉಪಾಸನೆ ಮಾಡತಕ್ಕಂಥ ಪರಮಾತ್ಮನ ಸ್ವರೂಪ ಏನು ಅಂತ ಉಪಾಸನೆ ಮಾಡ್ತೀನಿ. ಯಾವ ಭಗವಂತನ ಸ್ವರೂಪ, ಬ್ರಹ್ಮಾಂಡದಲ್ಲಿ ತುಂಬಿರುವ ಯಾವ ರೂಪವನ್ನ ನಿನ್ನ ದೇಹದಲ್ಲಿ ಅಂತರ್ಯಾಮಿಯಾಗಿದ್ದಾರೆ ಎಂದು ಉಪಾಸನೆ ಮಾಡ್ತೀನಿ. ಆತ್ಮಾನಂದರ ಅಂತರ್ಯಾಮಿ, ನಿನ್ನ ಒಳಗೆ ನೀನು ಭಗವಂತನನ್ನು ಉಪಾಸನೆ ಮಾಡ್ತಿಲ್ಲ, ಯಾವ ರೂಪವನ್ನು ಉಪಾಸನೆ ಮಾಡ್ತೀನಿ, ಯಾವ ಬ್ರಹ್ಮಾಂಡದಲ್ಲಿರುವ ಭಗವಂತನ ಯಾವ ಆಸ್ಪೆಕ್ಟ್ ಅನ್ನು ನೀನು ಅಂತರ್ಯಾಮಿದ್ದರು ಉಪಾಸನೆ ಮಾಡ್ತೀನಿ. ಅದಕ್ಕೆ ಅವರಿದ್ದಾರೆ ಜೀವಮೇವ ಭಗವೋ ರಾಜನ್ನಿ ಗುರುಭಾಷ, ಭಗವಃ ರಾಜನ್ ಅಲ್ಲಿ ಗುರುಭಕ್ತಿಯಿಂದ ಭಗವನ್ನಂತ ಸಂಬೋಧನೆ ಮಾಡ್ತಾರೆ. ಇದು ಮಾತ್ರ ನೀನು ನಮ್ಮನ್ನ ಶಿಷ್ಯರನ್ನಾಗಿ ಸ್ವೀಕರಿಸದೇ ಇದ್ರು ನಮಗೆ ಬ್ರಹ್ಮವಿದ್ಯೆಯನ್ನು ಹೇಳತಕ್ಕಂತಹ ಗುರುಸ್ಥಾನಿಯಲ್ಲಿ ಭಗವನ್ ರಾಜನ್ ನಾನು ಜೀವಮೇವ ಭಗವೋ ರಾಜನ್ನಿ ಗುರು ಸೋದರ ಸೋದರನಿಗೆ ಹೋಗಿರುವಂತ ಅವನ ನೋಡಿದ್ದಾರೆ, ಸೋದರನಿಗೆ ಹೋಗಿರುವಂತ ಅವನ ನೋಡಿದ್ದಂತೆ. ಏಷವೈ ಸುತೇಜಾ ಆತ್ಮ ವೈಶ್ವಾನರ ಎಂ ತ್ವಂ ಉಪಾಸ್ಯೆ, ನೀನು ಉಪಾಸನೆ ಮಾಡ್ತಾ ಇರತಕ್ಕಂತ ಭಗವಂತನ ರೂಪಕ್ಕೆ ಸುತೇಜಸ್ಸು ಅಂತ ಹೆಸರು. ಇದು ಇವನು ಗೊತ್ತಿರಲಿಲ್ಲ, ಆ ನಾಮದಿಂದ ಉಪಾಸನೆ ಮಾಡ್ತಾರೆ, ನೀನು ಉಪಾಸನೆ ಮಾಡತಕ್ಕಂತ ಭಗವಂತನ ರೂಪ ಉಂಟಲ್ವ ಅದಕ್ಕೆ ಸುತೇಜಸ್ಸು ಅಂತ ಹೆಸರು. ಸುತೇಜಸ್ಸು ಅಂದ್ರೆ ಅತ್ಯಂತ ತೇಜೋಮಯವಾಗಿರ್ತಕ್ಕ, ಯಾಕೆಂದ್ರೆ ತೇಜೋಮಯವಾಗಿರ್ತಕ್ಕ ಸ್ವರ್ಗಲೋಕದಲ್ಲಿ ಇರ್ತಕ್ಕ ಭಗವಂತ ರೂಪ, ಆ ತೇಜಸ್ಸಿನ ಆವಿಷ್ಕಾರ ಜಾಸ್ತಿ. ಅತ್ಯಂತ ತೇಜೋಮಯವಾಗಿರ್ತಕ್ಕಂತ ಅತಿ ತೇಜಸ್ವಿಯಾಗಿರ್ತಕ್ಕಂತ ಒಂದು ರೂಪ, ಅದಕ್ಕೆ ಸುತೇಜ ಅಂತ ಹೆಸರು. ಇದು ಒಂದು ಆಸ್ಪೆಕ್ಟ್ ಸೇರಿಸ್ಬೋದು. ಆದರೂ ನೀನು ಸ್ವರ್ಗದಲ್ಲಿರತಕ್ಕಂತಹ ಭಗವಂತ ನನ್ನೊಳಗೂ ಇದ್ದಾನೆ ಅಂತ ಉಪಾಸನೆ ಮಾಡಿದೆಯಲ್ವಾ, ಅದರಿಂದ ನೀನು ಸುತೇಜ ಅಂತ ತಿಳ್ಕೊಳ್ಳದೇ ಇದ್ರೂ ಕೂಡ ಅವನು ಸುತೇಜ, ನಿನ್ನಲ್ಲಿ ಸುತೇಜವನ್ನು ಮಾಡಿದ. ಸುತೇಜ ಅಂದ್ರೆ ಇನ್ನೊಂದು ಅರ್ಥ ಏನು ಗೊತ್ತಾ, ಅದೊಂದು ವಿಶಿಷ್ಟವಾದ ಅರ್ಥ ಇದೆ. ಮುಂದೆ ಅವರು ಫಲವನ್ನು ಹೇಳುವಾಗ ಆ ಸಂಸ್ಕರಣ ಈ ಅರ್ಥವನ್ನ ಆಚಾರ್ಯರು ಹೇಳಿದ್ರು. ಆಚಾರ್ಯರು ಅವನು ತೇಜಸ್ವಿಯಾದವನು ಸಮಯದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದಿದೆ, ಆ ತೇಜಸ್ವಿಯಾದ ರೂಪದಲ್ಲಿ ಸುತ ಈಜ, ಸುತ ಈಜ ಮಕ್ಕಳನ್ನು ಕೊಡುವ ರೂಪ, ಸಂತಾನವನ್ನು ಕೊಡತಕ್ಕಂತಹ ರೂಪ. ಈಜ ಈಜೆ ಈಜೆ ಈಜಿ ಅಂತ ಧಾತು ಕವಿ ಅರ್ಥದಲ್ಲಿದೆ ಅಂತ. ಸುತ ಈಜದೇ ಸುತೇಜ, ಅದು ಸಂತಾನವನ್ನು ಕೊಡತಕ್ಕ ರೂಪ. ಅದು ಹೇಗೆ ಅರ್ಥ ಆಗುತ್ತೆ ಅಂದ್ರೆ, ತಸ್ಮಾತ್ ತವ ಸುತಂ ಪ್ರಸುತಂ ಆಸುತಂ ಕುಲೇ ದೃಶ್ಯತೆ, ನೀನು ಗೊತ್ತಿಲ್ಲದೇ ಇದ್ರೂ ಕೂಡ ಸುತೇಜನಾದ ಭಗವಂತನ ಉಪಾಸನೆ ಮಾಡಿದ್ದರಿಂದ ನಿನ್ನ ಮನೆಯಲ್ಲಿ ಸುತಂ ಪ್ರಸುತಂ ಅಸುತಂ ತವ ಕುಲೇ ದೃಶ್ಯತೆ, ನಿನ್ನ ಮನೆಯಲ್ಲಿ ಸಮೃದ್ಧವಾದ ಜ್ಞಾನಿಗಳಾದ ಮಕ್ಕಳು ಹುಟ್ಟಿದ್ರು. ಅದು ಜ್ಞಾನಿಗಳಾದ ತೇಜಸ್ವಿಗಳಾದ ಮಕ್ಕಳನ್ನು ಕೊಡ್ತಕ್ಕಂತಹ ರೂಪ. ಅದರಿಂದ ಸುತಂ ಆಸುತಂ ಪ್ರಸುತಂ ಆಸುತಂ ಸುತಂ ಆಸುತಂ ಪ್ರಸುತಂ, ಪ್ರಸುತ ಅಂದ್ರೆ ಮೊಮ್ಮಕ್ಕಳು, ಆಸುತ ಅಂದ್ರೆ ಅವರು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯ ಪರಂಪರೆಯ ನಿನ್ನ ಮನೆಯಲ್ಲಿ ಕಾಣುತ್ತಲ್ಲ, ಅದಕ್ಕೆ ಕಾರಣ ಅಂತಹ ತೇಜಸ್ವಿಯಾದ ಭಗವಂತನ ಉಪಾಸನೆ ಮಾಡಿದ್ದರಿಂದ ತೇಜಸ್ವಿಯಾದ ಮಕ್ಕಳು ಹುಟ್ಟಿದೆ. ಕೆಲವರು ಇದಕ್ಕೆ ಸುತಂ ಪ್ರಸುತಂ ಆಸುತಂ ಅನ್ನೋದಕ್ಕೆ ಬೇರೆ ತರಹದ ಅರ್ಥ ಹೇಳುತ್ತಾರೆ. ಅದು ಹೇಳಬೇಕಾದ ಕಾರಣ ಇಲ್ಲ, ಹೇಳಿದ್ರೆ ದೊಡ್ಡ ಅಪರಾಧ ಏನೂ ಅಲ್ಲ, ಆದರೆ ಅದಕ್ಕೆ ಖಚಿತವಾಗಿ ಅಂತ ಒಂದು ಆಧಾರ ಇಲ್ಲ ಅರ್ಥಕ್ಕೆ. ಸುತ ಪ್ರಸುತ ಆಸುತ ಮೂರು ಬಂದು, ಸುತ ಅಂದ್ರೆ ಸೋಮನ ಸವನ ಸವನ ಮಾಡಿ ಮಾಡ್ತಕ್ಕಂತ ಏನ್ ಸವನ, ಅದು ಸುತ ಅಂದ್ರೆ ಬೆಳಗಿನ ಸವನ, ಪ್ರಸುತ ಅಂದ್ರೆ ಮಧ್ಯಂದಿನ ಸವನ, ಆಸುತ ಅಂದ್ರೆ ಸಾಯಂ ಸವನ ಅಂತ. ಮೂರು ಹೊತ್ತು ನಿನ್ನ ಮನೆಯಲ್ಲಿ ನಿರಂತರ ಎಣ್ಣೆಯಾಗಲು ನಡೆಯುತ್ತೆ ಅಂತ ಅರ್ಥ ಹೇಳ್ತಾರೆ. ಅದು ಅಷ್ಟು ಸರಸವಾದ ಅರ್ಥ ಏನು ಅಲ್ಲ, ನಿಜವಾಗಿ ಅಲ್ಲಿ ಸುತ ಸುತೇಜ ಸುತಂ ಪ್ರಸುತಂ ಆಸುತಂ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಜ್ಞಾನಿಗಳಾದ ತೇಜಸ್ವಿಗಳಾದ ಸಂತಾನ ನಿನ್ನಲ್ಲಿ. ಅಷ್ಟೇ ಅಲ್ಲ, ಇನ್ನೂ ನಿನ್ನಲ್ಲಿರ್ತಕ್ಕಂಥದ್ದು ಅಂದ್ರೆ ಅಶ್ಯನ್ನ ಪಶ್ಯಸಿ ಪ್ರಿಯಂ, ಇಂಥ ಸ್ವರ್ಗದಲ್ಲಿರತಕ್ಕ ಭಗವಂತನ ಉಪಾಸನೆ ಮಾಡಿದ್ದರಿಂದ ಸ್ವರ್ಗ ಭೋಗ ನಿನ್ನ ಮನೆಯಲ್ಲಿ ಇರುವುದು. ಅಕ್ಷಿ ಅನ್ನ ಸಮೃದ್ಧವಾದ ಅನ್ನ ಭೋಗ, ಏನು ತಿನ್ನಬೇಕು ಅಂತ ಬಯಸಿದ್ರೆ ಅದು ತಿನ್ನತಕ್ಕಂತಹ ಒಂದು ಸಂಪತ್ತು ನನಗೆ ದೇವರು ಕೊಟ್ಟ. ಪಶ್ಯಸಿ ಪ್ರಿಯಂ, ಏನು ಸೌಂದರ್ಯವನ್ನು ಸವಿಯಬೇಕು ಅಂತ ಬಯಸಿದರೆ ಅಂತಹ ಸೌಂದರ್ಯದ ರಾಶಿ ನಿನ್ನ ಮನೆಯ ಮುಂದೆ ನಿನ್ನ ಕಣ್ಣ ಮುಂದೆ ಬಂದು ನಿಲ್ಲುವಂತಹ ಒಂದು ಪುಣ್ಯವಂತರಾಗಿ ನೀನು ಬೆಳೆದಿ. ಅದ ಕಾರಣ ಸ್ವರ್ಗದ ಸೌಂದರ್ಯ ಸ್ವರ್ಗದ ಸುಖ ಭೋಗಗಳನ್ನ ಕೊಡ್ತಕ್ಕಂತಹ ಭಗವಂತನನ್ನು ನೀವು ಉಪಾಸನೆ ಮಾಡಿ ನನ್ನೊಳಗಿದ್ದಾನೆ ಅಂತ. ಹಾಗಾಗಿ ನನಗೆ ಅಂತಹ ಭೋಗವನ್ನು ಅಂತಹ ಸೌಂದರ್ಯದ ದರ್ಶನವನ್ನು ಅಕ್ಷಿಯನ್ನ ಪಶಿಸಿ ಅತ್ಯನ್ನ ಪಶ್ಯತಿ ಪ್ರಿಯಂ ಭವತ್ಯಸ್ಯ ಪರ್ಪವರ್ಜ ಸಂಕುಲೇ ಏವಮೇತಂ ಆತ್ಮಾನ ವೈಶ್ವಾನರ ಉಪಾಸನೆ. ಇದು ಮಾತ್ರ ಅಲ್ಲಪ್ಪ, ಯಾರಾದರೂ ವೈಶ್ವಾನರವನ್ನ ಭಗವಂತನನ್ನ ಸ್ವರ್ಗದಲ್ಲಿರತಕ್ಕಂಥ ಜುನಾಮಕ ಸುತೇಜಾ ಅಂತ ಹೆಸರು ಅವನದ್ದು ಅಂತ ಉಪಾಸನೆ ಮಾಡಿದರೆ ಅವನು ಅಂತ ಉಪಾಸನೆ ಮಾಡುವ ಎಲ್ಲರೂ ಅತ್ಯಂತ ಬೇಕಾದಷ್ಟು ಸುಖ ಭೋಗವನ್ನು ಅನುಭವಿಸುತ್ತಾರೆ. ಪಶ್ಯತಿ ಪ್ರಿಯ ಬಯಸಿದ ಸೌಂದರ್ಯವನ್ನ ಅವರು ಆಸ್ವಾದಿಸುತ್ತಾರೆ. ಅಷ್ಟೇ ಅಲ್ಲ, ಭವತ್ಯಸ್ಯ ಬ್ರಹ್ಮವರ್ಜ ಸಂಕುಲೆ, ಅವರ ಮನೆತನವೇ ಬ್ರಹ್ಮವರ್ಚಸ್ಸಿನಿಂದ ತುಂಬಿ ಹೋಗುತ್ತೆ. ವರ್ಚಸ್ವಿಗಳಾಗಿರ್ತಕ್ಕಂಥ ಬ್ರಹ್ಮವರ್ಚಸ್ವಿಗಳಾಗಿರ್ತಕ್ಕಂಥ ಸಂತಾನ ಆ ಮನೆಯಲ್ಲಿ ಹುಟ್ಟುತ್ತೆ, ಜ್ಞಾನಿಗಳ ಪರಂಪರೆಯೇ ಆ ಮನೆಯಲ್ಲಿ ಹುಟ್ಟುತ್ತೆ. ಇಂಥ ಭಗವಂತನ ಉಪಾಸನೆ ಮಾಡಿದರು. ಆದರೆ ಏನು ಗೊತ್ತಾ, ಒಂದು ತಪ್ಪಾಗಿ ಹೋಯಿತು, ನೀನು ಮಾಡಿದ್ದೆಲ್ಲ ಒಳ್ಳೇದೇ, ಭಗವಂತ ಸ್ವರ್ಗದಲ್ಲಿದ್ದಾನೆ, ಸ್ವರ್ಗದಲ್ಲಿರ್ತಕ್ಕ ವೈಶ್ವಾದನೆ ನನ್ನೊಳಗಿದ್ದಾನೆ ಅಂತ ತಿಳ್ಕೊಂಡು ನಿನಗೆ ಇಷ್ಟೆಲ್ಲ ದೇವರು ಒಳ್ಳೇದು ಮಾಡಿದ, ಆದ್ರೆ ನಿನ್ನ ಉಪಾಸನೆ ಒಂದು ತಪ್ಪಿದೆ. ಏನಂದ್ರೆ ದ್ವೇಷ ಆತ್ಮನ ಮೂರ್ಖ ದ್ವೇಷ ಆತ್ಮನ ಇದೀವ ನೀನು ಉಪಾಸನೆ ಮಾಡ್ತಕ್ಕಂತ ಸ್ವರ್ಗದಲ್ಲಿ ಇರ್ತಕ್ಕಂತಹ ಒಂದು ಸುತೇಜ ದ್ಯೋನಾಮಕ ದ್ಯುನಾಮಕ ರೂಪ ಉಂಟಲ್ಲ ಅದು ವೈಶ್ವಾನರನ ಸಮಗ್ರ ರೂಪ ಅಲ್ಲ ಮತ್ತೆ ಮೂರ್ಖ ದ್ವೇಷ ಆತ್ಮನ ಈ ಭೂಮಿಯಲ್ಲಿ ಇಡೀ ವಿಶ್ವದಲ್ಲಿ ತುಂಬಿರುವ ಭಗವಂತನ ಶಿರಸ್ಸು ಸ್ವರ್ಗದಲ್ಲಿದೆ ಪಾದ ಭೂಮಿಯಲ್ಲಿದೆ ಮಧ್ಯ ಅಂತರಿಕ್ಷದಲ್ಲಿದೆ ಇದು ಭಗವಂತನ ಶಿರಸ್ಸು ಮಾತ್ರ ಯುರೋಪದಲ್ಲಿರ್ತಕ್ಕಂತಹ ವಿಶ್ವ ವೈಶ್ವಾನರದ ಅತಿಶಬ್ದವಾಚ್ಯವಾದ ಸುತೇಜ ಶಬ್ದವಾದ ರೂಪ ಉಂಟಲ್ಲ ಅದು ಬರೇ ಮೂರ್ಖ ಭಗವಂತನ ಶಿರೋಭಾಗದ ಉಪಾಸನೆ ಇದು ಭಗವಂತನ ಪೂರ್ಣ ರೂಪದ ಉಪಾಸನೆ ಅಲ್ಲ ಇದನ್ನು ತಿಳ್ಕೊಳ್ಳದೆ ಅದೇ ಪೂರ್ಣ ತಿಳ್ಕೊಂಡ್ಬಿಟ್ಟಿದೆ ಭಗವಂತ ಶಿರಸ್ಸು ಅಂದ್ರೂ ಭಗವಂತನೇ ಪಾದ ಅಂದ್ರೂ ಭಗವಂತನೇ ಅವನಲ್ಲಿ ವ್ಯತ್ಯಾಸ ಇಲ್ಲ ನಿಜ ಆದರೆ ಉಪಾಸನೆಯಲ್ಲಿ ವ್ಯತ್ಯಾಸ ಇದು ಭಗವಂತನ ಶಿರೋಭಾಗ ಸ್ವರ್ಗದಲ್ಲಿ ತುಂಬಿದೆ ಸ್ವರ್ಗದಲ್ಲಿ ಇರತಕ್ಕಂತಹ ವೈಶ್ವಾನರನ ಶಿರಸ್ಸು ಅದು ದ್ವಿನಾಮಕ ಅದು ಸುತೇಜಸ್ ನಾಮಕ ಅಂತ ನೀವು ತಿಳ್ಕೊಂಡಿದ್ರೆ ಅದು ಪೂರ್ಣ ಆದ್ರೆ ನನಗೆ ಶಿರಸ್ಸು ಅನ್ನೋ ಕಲ್ಪನೆ ಇಲ್ಲ ಭಗವಂತ ಸ್ವರ್ಗದಲ್ಲಿದ್ದಾರೆ ವಿಶ್ವನು ಅಷ್ಟೇ ಭಗವಂತ ಯಾವ ಆಸ್ಪೆಕ್ಟ್ ಇಡೀ ವಿಶ್ವದಲ್ಲಿ ತುಂಬಿರುವ ಭಗವಂತನ ಶಿರೋಭಾಗ ಆಗಿದೆ ದೇಹ ಅವಯವಗಳಿಗೆ ವ್ಯತ್ಯಾಸ ಇಲ್ಲ ಎಲ್ಲರಿಗೆ ಆದರೂ ಉಪಾಸನೆಯಲ್ಲಿ ವ್ಯತ್ಯಾಸ ಅದರ ಶಿರೋ ಭಗವಂತನ ಶಿರಸ್ಸು ಸ್ವರ್ಗದಲ್ಲಿದೆ ಉಪಾಸನೆ ಮಾಡಬೇಕಪ್ಪ ಮೂರ್ಧಾದ್ವೇಷ ಆತ್ಮನಃ ಇದೆ ಭಗವಂತನ ಶಿರಸ್ಸು ಉಪಾಸನೆ ಮಾಡಲಿಲ್ಲ ನೀವು ಅಲ್ಲಿ ಭಗವಂತನ ರೂಪ ಇದೆ ಏನಾಗ್ತಿತ್ತು ಗೊತ್ತೋ ನೀನು ಬಂದದ್ದು ಒಳ್ಳೇದಾಯ್ತು ಯಾಕೆ ಒಂದು ವೇಳೆ ನೀನು ಬಾರದೇ ಇರುತ್ತಿದ್ರೆ ಭಗವಂತನ ಶಿರಸ್ಸು ಅನ್ನೋದು ಗೊತ್ತಿಲ್ಲದೆ ಬರೀ ಭಗವಂತ ಭಗವಂತ ನಿಂತು ಬಂದ್ಬಿಟ್ರೆ ಮೂರ್ಧಾದೇ ವ್ಯಪಕಿಷ್ಯತ್ ಎಂದು ಮಾಮನ ಅಗಮಿಷ್ಯತ್ ನನ್ನ ಹತ್ರ ಬಂದು ನೀನು ಇಷ್ಟು ಸ್ಪಷ್ಟೀಕರಣ ಮಾಡಿಕೊಳ್ಳದೆ ಇರ್ತಿದ್ರೆ ನಿನ್ನ ತಲೆ ಉರುಳಿ ಹೋಗ್ತಿತ್ತು ಒಳ್ಳೆಯ ಉಪಾಸನೆ ಮಾಡಿದ್ದರಿಂದ ಜ್ಞಾನಿಗಳು ಅದ ಮಕ್ಕಳು ಸಂತಾನ ಆಯಿತು ಉಪಾಸನೆಯಲ್ಲಿ ಕೊರತೆ ಇದ್ದದ್ರಿಂದ ನಿನ್ನ ಶಿರಸ್ಸೇದಾಗ್ತಿತ್ತಪ್ಪ ಯಾವ್ದಾದ್ರು ಯುದ್ಧದಲ್ಲಿ ಶತ್ರುಗಳು ಬೇರೆ ನಿನ್ನ ತಲೆ ಉರುಳಿ ಹೋಗ್ತಿತ್ತು ಅದು ಆ ಇನ್ನ ಆಗೋಲ್ಲ ಯಾಕೆಂದ್ರೆ ಯನ್ಮಾಂ ನಾಗಮೇಶ ನೀನು ನನ್ನ ಹತ್ರ ಬಂದು ನಿನ್ನ ಉಪಾಸನೆಯಲ್ಲಿ ಇರ್ತಕ್ಕಂಥ ಕೊರತೆಯನ್ನು ತಿದ್ದುಕೊಳ್ಳದೆ ಇರ್ತಿದ್ರೆ ನಿನ್ನ ತಲೆ ಉರುಳಿ ಹೋಗ್ತಿತ್ತು ಇನ್ನು ನೀನು ಸುರಕ್ಷಿತ ಭಗವಂತನ ವೈಶ್ವಾನರ ನಾಮದ ರೂಪದ ಭಗವಂತನ ಶಿರಸ್ಸು ಸ್ವರ್ಗದಲ್ಲಿದೆ ಅದು ದ್ವಿನಾಮಕ ಅದು ಸುತೇಜಸ್ ನಾಮಕ ಅದು ಉಪಾಸನೆ ಅಲ್ಲಿಗೆ ನಿಲ್ಲಿಲ್ಲ ಭಗವಂತನ ಒಂದು ಭಾಗವನ್ನು ಮಾತು ಉಪಾಸನೆ ಮಾಡಿ ಭಗವಂತನ ಸಮಾಧ ಉಪಾಸನೆ ಆಗಲಿಲ್ಲ ಏಕದೇಶ ಉಪಾಸನೆ ಆಯಿತು ಇದನ್ನು ತಿಳಿದುಕೊಂಡು ಭಗವಂತನ ಉಪಾಸನೆ ಹೀಗೆ ಔಪಮನ್ಯವ ಪ್ರಾಚೀನ ಶಾರದ ಉಪಾಸನೆಯ ಬಗ್ಗೆ ವಿವರಣೆ ಕೊಟ್ಟಾಯಿತು ಅದರ ನಂತರ ಎರಡನೇ ಪೌರುಷಿ ಸತ್ಯಪ್ರಜ್ಞೆ ಅವರ ಉಪಾಸನೆಯನ್ನು ಅಂತ ಕೇಳಬೇಕು ಅವರನ್ನು ತಿದ್ದು ಹೀಗೆ ಐದು ಆರು ಮಂದಿ ಇದ್ದಾರೆ ಆರು ಮಂದಿ ವೈಶ್ವಾನರನ್ನು ಹೇಗೆ ಉಪಾಸನೆ ಮಾಡಿದ್ದಾರೆ ಅದನ್ನೆಲ್ಲವನ್ನ ತಿದ್ದಿ ಸಮಗ್ರ ವೈಶ್ವಾಸ ಉಪಾಸನೆ ಏನು ಅನ್ನೋದನ್ನ ಅಶ್ವಪತಿಯಲ್ಲಿ ಹೇಳಿದ್ದಾರೆ ಮುಂದಿನ ಪ್ರಶ್ನೋತ್ತರಗಳು ಇನ್ನು ಐದು ಮಂದಿಯ ಉಪಾಸನೆ ಕೊರತೆಗಳೇನು ಅದನ್ನ ಸಜ್ಜೆ ಸರಿಯಾಗಿ ನೋಡೋಣ ಈಗ ಸಾಕು ಸಹನಾಭವತು ಸಹನೋನತ್ತು ಸಹ ವೀರ್ಯಂಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಮಹೈ ಓಂ ಶಾಂತಿ ಶಾಂತಿ ಶಾಂತಿ ಸಹನಾಭವತು ಸಹನೋನತ್ತು ಸಹ ವೀರ್ಯಂಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಮಹೈ ಶಾಂತಿ ಶಾಂತಿ ಶಾಂತಿ ಅಶ್ವಪತಿ ಕೈಕೇಯ ರಾಜನ ಬಳಿ ಬಂದಿರತಕ್ಕಂತಹ ಆರು ಮಂದಿ ವೈಶ್ವಾನರ ವಿಜಯ ಉಪಾಸಕರು ಅದನ್ನು ಒಬ್ಬನ ಉಪಾಸನೆಯ ಮುಖವನ್ನ ಕೇಳಿ ಅಶ್ವಪತಿ ಅದನ್ನು ತಿದ್ದುಪಡಿ ಮಾಡಿದ್ದನ್ನ ನಮ್ಮ ಬೆಳಗ್ಗೆ ನೋಡಿತು ಅವನು ವೈಶ್ವಾನರ ಸ್ವರ್ಗದಲ್ಲಿದ್ದಾನೆ ಅದೇ ವೈಶ್ವಾನರ ನಮ್ಮೊಳಗೂ ಇದ್ದಾನೆ ಅಂತ ಉಪಾಸನೆ ಮಾಡುವ ಜೀವಮೇವ ಭಗವೋ ರಾಜನ್ನಿತಿ ಹೋಮಾಚು ಅಂದ್ರೆ ವೈಶ್ವಾನರ ರೂಪ ಅನೇಕ ವಿಧವಾದಂತಹ ಉಪಾಸನೆ ಸಾಮಾನ್ಯವಾಗಿ ವಿಶ್ವರೂಪಂ ಕರಡಂಜಾತ ವೇದ ಸಂನಿವಾ ಉಪ್ಪರೆಯಂತೆ ಪುರೀಷಣ ಸೂರ್ಯನಲ್ಲಿರತಕ್ಕಂಥ ರೂಪವನ್ನು ವೈಶ್ವಾನ ಅಂತ ನಮ್ಮ ದೇಹದಲ್ಲಿರತಕ್ಕಂಥ ಭಗವಂತನನ್ನು ವೈಶ್ವಾನ ವಿಶ್ವ ನರ ಸಂಬಂಧಿ ಸೂರ್ಯನಲ್ಲಿರತಕ್ಕವನು ವೈಶ್ವಾನರ ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸೂರ್ಯ ನನ್ನ ನೇರಕ್ಕೆ ಇದ್ದಾನೆ ಅಂತ ಕಾಣ್ತಾರೆ ಪ್ರತಿಯೊಬ್ಬ ಯೋಚನೆ ಮಾಡೋದು ನಮ್ಮ ಮನೆಯ ನೇರಕ್ಕೆ ಸೂರ್ಯ ಇದ್ದಾನೆ ಪಕ್ಕದ ಮನೆಯವರ ನೇರಕ್ಕಿಲ್ಲ ಅಂತ ಪಕ್ಕದ ಮನೆಯಲ್ಲಿ ನಿಂತು ನೋಡಿದ್ರೆ ಅವರಿಗೆ ನಮ್ಮ ಮನೆಯ ನೇರಕ್ಕೆ ಸೂರ್ಯ ಇದ್ದಾನೆ ಸೊ ಎಲ್ಲಾ ಮನುಷ್ಯನಿಗೂ ನೇರವಾಗಿ ಪ್ರತಿ ಮುಖತಯ ಇರತಕ್ಕಂಥ ಆ ಒಂದು ರೂಪಾಂತರಿತ ಸೂರ್ಯನಲ್ಲಿರತಕ್ಕಂಥ ಭಗವಂತನನ್ನು ವೈಶ್ವಾನರ ಈ ವಿಶ್ವ ನರರ ಒಳಗೆ ಇರತಕ್ಕಂಥ ಭಗವಂತನನ್ನು ವೈಶ್ವಾನರ ಹಾಗಾಗಿ ಒಂದು ಬ್ರಹ್ಮಾಂಡದಲ್ಲಿ ಮತ್ತು ಪಿಂಡಾಂಡದಲ್ಲಿ ವೈಶ್ವಾನರನ ಉಪಾಸನೆ ಅದನ್ನೇ ಕೃಷ್ಣ ಗೀತೆಯಲ್ಲಿ ಪಿಂಡಾಂಡದಲ್ಲಿ ಇರತಕ್ಕ ಇದು ವೈಶ್ವಾನರ ಅವರಿಗಿಂತಂದರೆ ಅಹಂ ವೈಶ್ವಾನರು ಮತ್ತು ಆ ಪ್ರಾಣಿನ ಮೇಘಮಾಶ್ರಿತ ಅಂತ ಒಳಗೂ ನಾನು ವೈಶ್ವಾನರನ್ನಾಗಿದ್ದೇನೆ ನಾನು ಒಳಗೆ ವೈಶ್ವಾನರನ್ನಾಗಿರುವುದರಿಂದ ನೀವು ಒಂದೊಂದು ಕಾಣಬಹುದು ಅಪಚಾರ ಕ್ರಿಯೆ ನಡೀತಾ ಇರುವುದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ವೈಶ್ವಾನರ